ಮಾಡಿ ಸರಸದರಸಿಯಾಗುವೆ ರಾಜೇ ಮಲ್ಲಿಗೆಯೇ ಸವತಿ ಶೋಕದ ಕಹಿ ಶೋಕದ ಥರ ಕಾಯುವೆ ಗೆಳತಿ ಯಾಜಿ ಮಲ್ಲಿಗೆಯೇ ಸೂಜಿ ಮಲ್ಲಿಗೆಯೇ ಯಾಜಿ ಮಲ್ಲಿಗೆಯೇ ಸೂಜಿ ಮಲ್ಲಿಗೆಯೇ ರಾಜೇಶ್ ಕೃಷ್ಣನ್ ಹಾಗೂ ಲಕ್ಷ್ಮೀ ಮೋಹನ್ ಅವರ ಸ್ವರಗಳಲ್ಲಿ ಕೇಳಿ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ವಿ ಶ್ರೀಧರ್. ಸುಗಂಧ ಮಾತನಾಡಿದೆ ನನ್ನ ಜೀವದ ನಿನಾದ ನಿನ್ನದಾಗಿದೆ ಕಣ್ಣಿನಲ್ಲಿ ನಿನ್ನ ತುಂಬಿಕೊಳ್ಳುವಾಗ ಉಳಿದ ಕೆಲಸ ಮರೆತೇ ಹೋಗಿದೆ ಪಾರಿಜಾತವೇ ಪಾರಿಜಾತದ ಸುಗಂಧ ಮಾತನಾಡಿದೆ ಕಣ್ಣಿನಲ್ಲಿ ನಿನ್ನ ತುಂಬಿಕೊಳ್ಳುವಾಗ ಉಳಿದ ಕೆಲಸ ಮರೆತೇ ಹೋಗಿದೆ ಪಾರಿಜಾತದ ಸುಗಂಧ ಮಾತನಾಡಿದೆ ನನ್ನ ಜೀವದ ನಿನದ ನಿನ್ನದಾಗಿದೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಶ್ರೀ ಮಂಜುನಾಥ ಚಿತ್ರದ ಗೀತೆ ಗೀತೆಯನ್ನು ಹಾಡಿದ್ದಾರೆ ರಮೇಶ್ ಚಂದ್ರ ಹಾಗೂ ನಂದಿತಾ ಮುರಾರಿಸುರಾರ್ಜಿತಲಿಂಗಂ ನಿರ್ಮಲಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾರ್ಜಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣ ದರ್ಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಸರ್ವಸುಗಂಧ ಸುಲೇಪಿತಲಿಂಗಂ ಬುದ್ಧಿ ವಿವರ್ಧನ ಕಾರಣಲಿಂಗಂ ಸಿದ್ಧ ಸುರಾಸುರ ವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕನಕ ಮಹಾಮಣಿ ಭೂಷಿತಲಿಂಗಂ ಮಣಿಪತಿವೇಷ್ಟಿತ ಶೋಭಿತಲಿಂಗಂ ದಕ್ಷ ಸುಯಜ್ಞ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕುಂಕುಮ ಚಂದನ ಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಗಣಾರ್ಚಿತ ದೇವಿತಲಿಂಗಂ ಭಾವೈರ್ಭಕ್ತಿಭಿರೇವ ಚ ಲಿಂಗಂ ದಿನಕರ ಕೋಟಿ ಪ್ರಭಾಕರಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಅಷ್ಟದಳೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ಗುರು ಸುರವರ ಪೂಜಿತ ಲಿಂಗಂ ಸುರವನ ಪುಷ್ಪ ಸದಾರ್ಚಿತ ಲಿಂಗಂ ಪರಮ ಪದ ಪರಮಾತ್ಮಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಲಿಂಗಾಷ್ಟಕಮಿದಂ ಪುಣ್ಯಂ ಯಃ ಪಠೇತ್ ಶಿವ ಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತಿ ಮಾಸ್ ಲೀಡರ್ ಚಿತ್ರದ ಗೀತೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್ ಸಂಗೀತ ವೀರ್ ಸಮರ್ಥವರದು ಗಾಯಕರು ಚೇತನ್ ಗಂಧರ್ವ ಹಾಗೂ ಶ್ರೇಯಾ ಘೋಷಾಲ್ ಆ ಪ್ರೀತನ ಗೆಳೆಯ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತವಿರುವ ಶಿಶಿರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಚಿತ್ರ. ಬೇಡು ಪಾಕು ಬಾರು ಪಾನಿ ಭೀ ಬಂದ ಲ್ಯಾಂಡ್ ಸ್ಲೈಡ್ ಹೋನೆ ಕೆ ಲಕ್ಷಣ ಅರೆ ಸಬ್ ಲೋಗ ಇಕಟ್ಟೆ ಹೋ ಕ್ಯಾ ಖಬರ್ ಹೈ ಡಾಗ್ ಬಾಬೂ ಖಬರ್ ಕುಛ ಠೀಕ್ ನಹೀ ಹೈ ಕಾಕಾ ಲ್ಯಾಂಡ್ ಸ್ಲೈಡ್ ಹೋನೆ ಕಾ ಖತ್ರಾ ಹೈ ಅರೆ ಕಿಸೀ ಸುರಕ್ಷಿತ ಸ್ಥಾನ ಪರ ಚಲನಾ ಪಡೆಗಾ ಕೈಸೆ ಕೈಸೆ ಘರ ಗಾ ಛೋಡ್ ದೇ ಅರೆ ಘರ್ ಕಿ ಚಿಂತಾ ಛೋಡೋ ಜಲ್ದಿ ಸೆ ಅಪ್ನಾ ಸೇಫ್ಟಿ ಕಿಟ್ ಔರ್ ಜರೂರಿ ಕಾಗಜಾತ್ ದೇಕರ್ ಕಿಸೀ ಸುರಕ್ಷಿತ ಸ್ಥಾನ ಪರ ಪಹುಂಚೋ ಲ್ಯಾಂಡ್ ಸ್ಲೈಡ್ ಹುವಾ ಥಾ ಔರ್ ಇಸ್ಕೆ ದುಬಾರಾ ಆನೆ ಕೆ ಆಸಾರ್ ಹೈ ಆಪ್ಕೆ ಹಿತ್ ಮೇ ತತ್ಪರ್ ಎನ್ಡಿಎ ಮೇ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಮಸಾಲ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಚಿತ್ರ. ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 6 ಗಂಟೆ. ಆಕಾಶವಾಣಿ ಭದ್ರಾವತಿ.